ಕ್ರೀಡಾಕೂಟವು ಮುಂದಿನ ತಿಂಗಳು ಹಾಂಕಾಂಗ್ನಲ್ಲಿ ನಡೆಯಲಿರುವ 19 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಅರ್ಹತಾ ಸ್ಪರ್ಧೆಯಾಗಿರಲಿದೆ. ಭಾರತ ಅಥ್ಲೆಟಿಕ್ಸ್ ಫೆಡರೇಷನ್ ಈಗಾಗಲೇ ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತಾ ಮಾನದಂಡಗಳನ್ನು ಘೋಷಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಇ ಸ್ವತ್ತು ಅರ್ಜಿ ಸಲ್ಲಿಸಲು ಅವಕಾಶ, ಗ್ರಾಮೀಣಾಭಿವೃದ್ದಿ ಸಚಿವ ಪ್ರಿಯಾಂಕ್ ಖರ್ಗೆ. ರಾಜ್ಯದಲ್ಲಿ ತೈಲ ಹಾಗೂ ಅನಿಲ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಿಲ್ಲ, ಬೆಂಗಳೂರಿನಲ್ಲಿ ತೈಲ ಮಾರುಕಟ್ಟೆ ಕಂಪನಿಗಳಿಂದ ಸ್ಪಷ್ಟನೆ. ರಾಜ್ಯದ ಹಲವೆಡೆ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ವಿದ್ಯಾರ್ಥಿಗಳು ಜ್ಞಾನ ಮತ್ತು ಕೌಶಲ್ಯ ಹೆಚ್ಚಿಸಿಕೊಳ್ಳುವಂತೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ತುಮಕೂರಿನಲ್ಲಿ ನಾಳೆಯಿಂದ 19 ವರ್ಷದೊಳಗಿನವರ ರಾಷ್ಟೀಯ ಅಥ್ಲೆಟಿಕ್ಸ್ ಸ್ಪರ್ಧೆ, 1000ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರೇ, ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ಗೆ ಎಚ್ಪಿವಿ ಲಸಿಕೆಯ ಕುರಿತು ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಡಾಕ್ಟರ್ ನಟರಾಜ್ ಅವರೇ, ನಮಸ್ಕಾರ. ಸರ್, ನಮಸ್ತೆ ಸರ್. ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಕಂಡುಬರುವಂತಹ ಗರ್ಭಕಂಠದ ಕ್ಯಾನ್ಸರ್, ಹಾಗಂದ್ರೆ ಏನು ಹಾಗೂ ಇದರ ಒಂದು ಮಹತ್ವ ಏನು ಹಾಗೂ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಹಾಗೂ ಇದರ ವಿರುದ್ಧ ಹೋರಾಡುವುದಕ್ಕಾಗಿ ಒಂದು ರೀತಿಯ ಅಭಿಯಾನ, ಲಸಿಕಾ ಅಭಿಯಾನವನ್ನು ಕೂಡ ಆಯೋಜಿಸಲಾಗ್ತಾ ಇದೆ ಅಂತ ಕೇಳಿದೀವಿ. ಮೊದಲಿನ ಪ್ರಶ್ನೆ ಅಂತಂದ್ರೆ, ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಹಾಗೂ ಅದರ ಒಂದು ಮಹತ್ವ ಏನು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಟರಾಜ್ ಅಂತ, ಆರ್ಸಿಎಚ್ ಅಧಿಕಾರಿ, ಆರೋಗ್ಯ ಇಲಾಖೆ, ಉತ್ತರ ಕನ್ನಡ ಜಿಲ್ಲೆ. ಮುಖ್ಯವಾಗಿ ಇವತ್ತು ನಾವು ಎಚ್ಪಿವಿ ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದೀವಿ. ಅದು ಪೂರ್ವವಾಗಿ ಸಿಎ ಸರ್ವಿಸ್, ಏನು ಕಾರ್ಸಿನೋಮಾ ಸರ್ವಿಕ್ಸ್ ಅಂತ ಅಂತೀವಿ ಕನ್ನಡದಲ್ಲಿ, ಗರ್ಭಕಂಠ ಕ್ಯಾನ್ಸರ್ ಅದ್ರಲ್ಲಿ ಯಾವ ತರ ಬರುತ್ತೆ ಅನ್ನೋ ತಿಳ್ಕೊಳೋದು ನಮ್ಮ ಮಹತ್ವ ಇರುತ್ತೆ. ಇದು ಎಚ್ಪಿವಿ ವೈರಸ್ ಇಂದ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟೆಡ್ ಆಗಿ ಸೆಕ್ಸುವಲ್ ಟ್ರ್ಯಾಕ್ ಏನಿದೆ, ರಿಪ್ರೊಡಕ್ಟಿವ್ ಟ್ರ್ಯಾಕ್ ಏನಿದೆ, ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಲ್ಲಿ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆದಾಗ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟೆಡ್ ಆಗಿ ಎಚ್ಪಿವಿ ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದು ಮುಂದಿನ ದಿನಗಳಲ್ಲಿ ಸಿಎಸ್ ಸರ್ವಿಕ್ಸ್ ಆಗಿ ಬದಲಾವಣೆಯಾಗುವಂತ ಸಾಧ್ಯತೆ ಇದೆ. ಅದರದ್ದು ಮೇನ್ ಲಕ್ಷಣಗಳು ಇರೋದು, ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಇದು ಫಸ್ಟ್ ಗೆ ಎಸಿಮ್ಟಮ್ಯಾಟಿಕ್ ಇರುತ್ತೆ, ಫಸ್ಟ್ ಗೆ ಗೊತ್ತಾಗೋದಿಲ್ಲ ನಮ್ಗೆ, ಇನ್ಫೆಕ್ಷನ್ ಇರೋದೇ ಗೊತ್ತಿರೋದಿಲ್ಲ. ಕಾಲಾನಂತರದಲ್ಲಿ ಅದರಲ್ಲಿ ಇದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ನೋವು ಬರೋದು ಅಥವಾ ಡಿಸ್ಚಾರ್ಜಸ್ ಆಗೋದು ಅದೆಲ್ಲ ಪ್ರಾರಂಭ ಆಗುತ್ತೆ. ಇದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಇನ್ಫೆಕ್ಷನ್ಸ್, ಅದೇ ತರ ಗಂಡು ಮಕ್ಕಳಲ್ಲೂ ಕಂಡು ಬರುತ್ತೆ. ಬಟ್ ನಾವಿಗೆ ಹೆಣ್ಮಕ್ಳ ಬಗ್ಗೆನೇ ಹೆಚ್ಚು ಯಾಕೆ ಮಾತಾಡ್ತೀವಿ ಅಂದ್ರೆ ಕಾರ್ಸಿನೋಮಾ ಸರ್ವಿಕ್ಸ್ ಜಗತ್ತಿನಾದ್ಯಂತ ಇರುವಂತಹ ಅಂಕಿಸಂಖ್ಯೆಗಳ ಪ್ರಕಾರ 4ನೇ ಅತಿ ಪ್ರಮುಖ ಕ್ಯಾನ್ಸರ್ ಆಗಿರುತ್ತೆ ಮಹಿಳೆಯರಲ್ಲಿ. ನಾವು 1, 2, 3, 4 ಅಂತ ಮಾಡಿದಾಗ ರ್ಯಾಂಕಿಂಗ್ 4ನೇ ಕಾಮನೆಸ್ಟ್ ಕ್ಯಾನ್ಸರ್ ಅಮಾಂಗ್ ವುಮೆನ್ಸ್ ಇನ್ ದ ಜಗತ್ತಿನಲ್ಲಿ. ಅದೇನೇ ನಾವು ಇಂಡಿಯಾಕ್ಕೆ ಬಂದು ಹೋಲಿಸಿದಾಗ ಅದು ಸೆಕೆಂಡ್ ಮೋಸ್ಟ್ ಅಂದ್ರೆ 2ನೇ ಸ್ಥಾನ ಇದೆ. ನಮ್ಗೇನು ಮಹಿಳೆಯರಲ್ಲಿ ಬರುವಂತ ಎಲ್ಲಾ ಕ್ಯಾನ್ಸರ್ನ ನಾವು 1, 2, 3, 4 ಅಂತ ಮಾಡಿದಾಗ ಇದು 2ನೇ ಸ್ಥಾನದಲ್ಲಿ ಇದೆ. ಮೊದಲನೇ ಸ್ಥಾನ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಲ್ಲಿ ಬರುತ್ತೆ. ಅಂಕಿಸಂಖ್ಯೆಗಳ ಪ್ರಕಾರ ಇದು ನಿಯರ್ಲಿ 11.4% ಇನ್ಸಿಡೆನ್ಸ್ ರೇಟ್ ಅಂತೀವಿ. ಅಂದ್ರೆ 100,000 ಮಹಿಳೆಯರನ್ನ ನಾವು ಕೌಂಟ್ ಮಾಡಿದಾಗ 11.4% ಮಹಿಳೆಯರಲ್ಲಿ ಇದು ಇನ್ಸಿಡೆಂಟ್ ಪ್ರತಿ ವರ್ಷ ಕಂಡು ಬರುವಂತ ಸಾಧ್ಯತೆ ಇದೆ. ಸೊ ಇದಕ್ಕೆ ಬಹಳ ಬ್ಯೂಟಿಫುಲ್ ಆಗಿರ್ಬೇಕಂದ್ರೆ ಯಾವುದೇ ಒಂದು ಕ್ಯಾನ್ಸರ್ ನಾವು ಒಂದು ವ್ಯಾಕ್ಸಿನ್ ನಿಂದ ಪ್ರಿವೆಂಟ್ ಮಾಡಬಹುದು ಅಂದ್ರೆ ಅದು ಏಕೈಕ ನಮ್ಮ CA ಸರ್ವಿಕ್ಸ್ ಅಂತ ಏನಿದೆಯೋ ಅದಕ್ಕೆ ವ್ಯಾಕ್ಸಿನ್ ಮೂಲಕ ಖಂಡಿತವಾಗಿ ಮುಂದಿನ ದಿನದಲ್ಲಿ ಅವರಿಗೆ ಕಾರ್ಸಿನೋಮ ಸರ್ವಿಕ್ಸ್ ಆಗದಂಗೆ ತಡೆಗಟ್ಟುವಂತ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ HPV ವ್ಯಾಕ್ಸಿನ್ ಬಗ್ಗೆ ಸುಮಾರಷ್ಟು ಕಂಟ್ರಿಗಳಲ್ಲಿ ಸುಮಾರು 2010 ಬಹಳಷ್ಟು ಪ್ರಗತಿ ಕಂಡಿದ್ದಾವೆ. ಸುಮಾರು ನಮಗಿರುವಂತ ಮಾಹಿತಿ ಪ್ರಕಾರ ಮತ್ತು WHO ಕೊಟ್ಟಿರುವಂತಹ ಅಂಕಿ ಸಂಖ್ಯೆಗಳ ಪ್ರಕಾರ ಈಗಾಗಲೇ 160 ಕಂಟ್ರಿಗಳಲ್ಲಿ ಈ ವ್ಯಾಕ್ಸಿನ್ ನ ಕೊಡ್ತಾ ಇದೆ. ಈ ವ್ಯಾಕ್ಸಿನ್ ಬಗ್ಗೆ ಆಮೇಲೆ ಸ್ವಲ್ಪ ಬರುವ, ಅದಕ್ಕಿಂತ ಮೊದಲು ಆ ಗರ್ಭಕಂಠದ ಕ್ಯಾನ್ಸರ್ ಎನ್ನುವಂತಹದ್ದು ಈ ಚಿಹ್ನೆಗಳ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ, ಯಾವ ಹಂತದಲ್ಲಿ ಬರ್ತದೆ ಮಹಿಳೆಯರಲ್ಲಿ, ಪ್ರಾರಂಭಿಕ ಹಂತಗಳಲ್ಲಿ ಬರ್ತದೆ ಅಥವಾ ಆನಂತರ ಬರುವಂತಹದ್ದು ಹೇಗಿದೆ? ಇದು HPV ಏನು ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತ ಅದು ಕಾಮನ್ ಇನ್ಫೆಕ್ಷನ್ಸ್ ಸೆಕ್ಸುಅಲಿ ಆಕ್ಟಿವ್ ಇರುವಂತ ಟೈಮಲ್ಲಿ ಬರುವಂತದ್ದು. ಏನಂತೀವಿ ಇದು 14ನೇ ವರ್ಷ ಆದ್ಮೇಲೆ ಸೆಕ್ಸುಅಲಿ ಆಕ್ಟಿವ್ ಏಜ್ ಏನು ಇರುತ್ತೋ ಆ ಟೈಮಲ್ಲಿ ಆಗುವಂತ ರಿಪ್ರೊಡಕ್ಟಿವ್ ಇನ್ಫೆಕ್ಷನ್ಸ್ ಇಂದ ಇದು ಕಾಯಿಲೆ CA ಸರ್ವಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಪ್ರತಿಯೊಂದು ಇನ್ಫೆಕ್ಷನ್ಸ್ CA ಸರ್ವಿಕ್ಸ್ ಆಗಿ ಕನ್ವರ್ಟ್ ಆಗುವಂತ ಅವಶ್ಯಕತೆ ಏನಿಲ್ಲ. ಕೆಲವರಲ್ಲಿ ಇದು ಕನ್ವರ್ಟ್ ಆಗಿ ಅದು ರಿಪ್ರೇಟ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇರ್ಬೇಕು. ಆ ಪಾರ್ಟ್ ಅಲ್ಲಿ ರಿಪ್ರೇಟ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ಮುಂದೆ ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಆಗಿ ಕನ್ವರ್ಟ್ ಆಗಿ ಆಮೇಲೆ ಅದು ನಮಗೆ CA ಸರ್ವಿಕ್ಸ್ ಆಗಿ ಕಂಡು ಬರುತ್ತೆ. ಪ್ರಾರಂಭದಲ್ಲಿ ನಮಗೆ ಇನ್ಫೆಕ್ಷನ್ಸ್ ಇದ್ದಾಗ ಇದು ಗೊತ್ತಾಗೋದಿಲ್ಲ, CA ಸರ್ವಿಸ್ ಆಗುತ್ತೆ. ಯೂಶ್ವಲಿ 35 ವರ್ಷ 45 ವರ್ಷ ಹಿಂಗೆ ಈ ತರ ಏಜ್ ಆಗ್ತಾ ಇದ್ದಂಗೆ ಈ ಕಾಯಿಲೆ ಬರುವಂತ CA ಸರ್ವಿಸ್ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಒಂದ್ಸರಿ ಈ ಕಾಯಿಲೆ ಬಂದ್ರೆ ಅದಕ್ಕೆ ಚಿಕಿತ್ಸೆ ಇದೆಯೋ ಅಥವಾ ಪೂರ್ವಭಾವಿಯಾಗಿ ಇದಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಲಸಿಕೆಯನ್ನು ಹಾಕಿಸಬೇಕು ಹೇಗೆ ಸರ್? ಅದಕ್ಕಿಂತ ಮುಂಚೆ ಏನಂದ್ರೆ ಇದು ಎಸಿಂಪ್ಟಮ್ಯಾಟಿಕ್ ಇರೋದ್ರಿಂದ ಜನರಲ್ಲಿ ಗೊತ್ತಾಗೋದಿಲ್ಲ. ಅಂದ್ರೆ ಸೆಲ್ಫ್ ಲಿಮಿಟಿಂಗ್, ಕೆಲವು ಟೈಮ್ ವೈರಲ್ ಇನ್ಫೆಕ್ಷನ್ಸ್ ಅದಟ್ಟಿಗದ ಟ್ರೀಟ್ಮೆಂಟ್ ಸಬ್ಸೈಡ್ ಆಗ್ತಾರೆ ಸೈನ್ ಸಿಂಪ್ಟಮ್. ರಿಪ್ರೇಟ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ನ ನಾವು ಕೊಡ್ತಾ ಇರ್ತೀವಿ. ಬಟ್ ನಮ್ಗೆ ಆಕ್ಚುಲಿ ಇದು ಮುಂದಿನ ದಿನಗಳಲ್ಲಿ CA ಸರ್ವಿಕ್ಸ್ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ ಈಗ ಸರ್ಕಾರದ ನಿಯಮಗಳ ಪ್ರಕಾರ ಯಾವುದೇ ಒಂದು ಮಹಿಳೆ 35 ವರ್ಷ ಅಥವಾ 45 ಎರಡು ಟೈಮ್ ಅಲ್ಲಿ ನಾವು ಆ ಒಂದು ಟೆಸ್ಟ್ ಮಾಡ್ತೀವಿ, ಪ್ಯಾಪ್ ಸ್ಮಿಯರ್ ಅಂತೇಳಿ. ಸೊ ಪ್ಯಾಪ್ ಸ್ಮಿಯರ್ ನಾವು ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಕ್ಯಾನ್ಸರ್ ಬಂದಿರಬಹುದು ಅಥವಾ ಬರುವ ಸಾಧ್ಯತೆ ಇದೆಯಾ ಅನ್ನೋದನ್ನ ನಾವು ಚೆಕ್ ಮಾಡಿ ನೋಡ್ತೀವಿ. ಆ 35 ವರ್ಷ ಅಥವಾ 45 ಎರಡು ಸಲ ನಾವು ಮಾಡ್ಬೇಕಂತೇಳಿ ಈ ಗೈಡ್ಲೈನ್ಸ್ ಅಲ್ಲಿ ಇದೆ. ಸೊ ಅದನ್ನ ಒಂದಂತ. ಎರಡನೇದು ಈಗ ಪ್ರಿವೆನ್ಷನ್ ಬಗ್ಗೆ ಕೇಳೋದ್ರಿಂದ ಇದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ ಸೊ ಈ HIV ಯಾವ ತರ ನಾವು ಪ್ರಿಕಾಷನ್ಸ್ ತಾಂತಾ ಇದ್ದೇವೆ, HIV ಬರದಂಗೆ ನಾವೇನ್ ತಡೆಗಡ್ತಾ ಇದ್ದೇವೆ ಎಲ್ಲವೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಗಳು ಇದು ಮಾಡೋದು. ಸೊ ಅಂತವೆಲ್ಲವನ್ನು ಆದಷ್ಟು ಅವೇರ್ ಮಾಡಬೇಕು. ಅದರಿಂದ ನಾವು ಆಪ್ಷನ್ ಏನಿರ್ತೀವಿ ದೂರ ಇದ್ದಷ್ಟು ಈ ಕಾಯಿಲೆಯಿಂದ ನಾವು ರಕ್ಷಣೆ ಪಡೆಯಕ್ಕೆ ಅನುಕೂಲ ಆಗುತ್ತೆ. ಈಗ ಈ HPV ಲಸಿಕಾ ಅಭಿಯಾನದ ಬಗ್ಗೆ ಹೇಳಿ. ಸೊ ಇದು ಆಗ್ಲೇ ನಾನು ನಿಮ್ಗೆ ಹೇಳಿದಂಗೆ ಈಗಾಗಲೇ ಜಗತ್ತಿನಲ್ಲಿ 160 ಕಂಟ್ರಿಗಳಲ್ಲಿ ವ್ಯಾಕ್ಸಿನ್ಸ್ ಕೊಡ್ತಾ ಇದಾರೆ. ಈ ನಮ್ಮ ಇಂಡಿಯಾದಲ್ಲಿ ಪ್ರೈವೇಟ್ ಅಲ್ಲಿ ಇದು ಆಲ್ರೆಡಿ ಮುಂಚೆಯಿಂದನೂ ಇದೆ. ಮಾಹಿತಿ ಪ್ರಕಾರ 2010-11 ಇಂದ ಈ ವ್ಯಾಕ್ಸಿನ್ಸ್ ನಮ್ಮ ಇಂಡಿಯಾದಲ್ಲಿ ಖಾಸಗಿ ಇದರಲ್ಲಿ ಕೊಡ್ತಾ ಇದ್ದಾರೆ. ಇದನ್ನ ಮನಗಂಡು WHO ದವರು ಒಂದು ನಾನು ಗೋಲ್ ಇಟ್ಕೊಂಡಿದ್ದಾರೆ, ಬೈ 2030 ಒಳಗಡೆ ನಾವು ಇದನ್ನ ಎಲಿಮಿನೇಷನ್ ಮಾಡಬೇಕು. CA ಸರ್ವಿಸ್ ನ ಒಂದು ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ 2030 ಇದನ್ನ ಎಲಿಮಿನೇಷನ್ ಕಂಪ್ಲೀಟ್ ರಿಮೂವಲ್ ಅಲ್ಲ, ನೋ ಮೋರ್ ಇಟ್ ಇಸ್ ಎ ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು ಅಂದ್ರೆ ಕಮ್ಯುನಿಟಿಯಲ್ಲಿ ಅಂತ ಭಾವಿಸ್ಬಿಟ್ಟು ಇಂಪಾರ್ಟೆಂಟ್ ಅದರಲ್ಲಿ ಮೂರು ಗೋಲ್ಸ್ ಇದಾವೆ. ಅದರ ಒಂದು ಗೋಲ್ ಬಂದ್ಬಿಟ್ಟು ವ್ಯಾಕ್ಸಿನೇಷನ್ ಕೊಡಬೇಕು. ನಮ್ಗೇನು ಎಲಿಜಿಬಲ್ ಏಜ್ ಗ್ರೂಪ್ ಹೆಣ್ಮಕ್ಳು ಇದಾರೆ ಅವ್ರಿಗೆ ಮುಂಚಿತವಾಗಿ ಅಂದ್ರೆ ಸೆಕ್ಷುವಲಿ ಆಕ್ಟಿವ್ ಆಗೋಕೆ ನಮ್ಗೆ ಮುಂಚಿತವಾಗಿನೇ ನಾವು ವ್ಯಾಕ್ಸಿನೇಷನ್ ಕೊಟ್ಟಾಗ ಪ್ರೊಟೆಕ್ಷನ್ ಸಿಗುವಂತ ಸಾಧ್ಯತೆ ಇದೆ. ಆ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡು ನಮ್ಮ ಭಾರತ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿಬಿಟ್ಟು 2026 ಈ ಬಿಗಿನಿಂಗ್ ಅಲ್ಲಿ ನಮಗೆ ರಾಜ್ಯ ಮಟ್ಟದಿಂದ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನಮ್ಮ ಆರೋಗ್ಯ ಸಿಬ್ಬಂದಿ ಅವರಿಗೆ HPV ವ್ಯಾಕ್ಸಿನೇಷನ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಅದಕ್ಕೆ ತಕ್ಕಂತೆ ಈಗ ನಾವು 3 ತಿಂಗಳು ಕ್ಯಾಂಪೇನ್ ಮಾಡ್ಬೇಕಂತ ಹೇಳಿದ್ದಾರೆ. ಅದು ಪೂರ್ವವಾಗಿ ಈಗ ಆಕ್ಚುಲಿ ಶೆಡ್ಯೂಲ್ ಡೋಸ್ ಇರೋದು ಇದು ಅಂದ್ರೆ ಶೆಡ್ಯೂಲ್ಡ್ ಏಜ್ ಗ್ರೂಪ್ 9-14 ವರ್ಷ ವಯಸ್ಸಿನ ಮಹಿಳೆಯರಿಗೆ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಅದನ್ನ ಕೊಡಬೇಕಾಗತ್ತೆ. ಅದು ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಎಲ್ಲಾ ಪೂರ್ವ ಸಿದ್ಧತೆ ನಡೀತಾ ಇದೆ. ಸೊ ಇದು ಇಮ್ಮಿಡಿಯೇಟ್ ಆಗಿ ಇದಕ್ಕೆ 3 ತಿಂಗಳ ಕ್ಯಾಂಪೇನ್ ಅವಧಿಯಲ್ಲಿ 14-15 ವರ್ಷ ಏನು ಹೆಣ್ಮಕ್ಳು ನಮ್ಮಲ್ಲಿ ಇದ್ದಾರೋ ಅವರಿಗೆ ವ್ಯಾಕ್ಸಿನೇಷನ್ ಕೊಡಕ್ಕೆ ಸರ್ಕಾರದ ಮಾರ್ಗಸೂಚಿಗಳಿದಾವೆ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲೂ ನಾವು ಸಿದ್ಧ ಮಾಡಿಕೊಂಡು ಅದೇ ಪ್ರಕಾರ ಆಕ್ಷನ್ ಪ್ಲಾನ್ ಮಾಡಿ ಪ್ರತಿಯೊಂದು ಆರೋಗ್ಯ ಸಂಸ್ಥೆಗಳಲ್ಲಿ ಈ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಯಾರು ಬೇಕಾದ್ರೂ ಈ ಎಲಿಜಿಬಲ್ ಏನು ಹೆಣ್ಮಕ್ಳು ಹೇಳ್ತೀವಿ 14-15 ವರ್ಷ ಆ ಹೆಣ್ಮಕ್ಳು ಅವರ ಪೇರೆಂಟ್ ಜೊತೆ ನಮ್ಮ ನಿಯರೆಸ್ಟ್ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆ ಇದೆ. ಇಮ್ಮಿಡಿಯೇಟ್ ಆಗಿ ಕೆಲವೊಂದು ಸಣ್ಣ ಪುಟ್ಟ ಪ್ರೋಟೋಕಾಲ್ಸ್ ಇದಾವೆ, ಅದನ್ನ ಮಾಡಿಬಿಟ್ಟು ನಾವು ವ್ಯಾಕ್ಸಿನೇಷನ್ ಕೊಡಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಸಾಮಾನ್ಯವಾಗಿ 8-10 ತರಗತಿಯ ಅವಧಿಯಲ್ಲಿ ಇರುವಂತಹ ಮಕ್ಕಳು ಇರ್ತಾರೆ, ಅವರಿಗೆ ಶಾಲೆಯಲ್ಲಿ ಹೋಗಿ ಇಂತಹ ಒಂದು ಲಸಿಕೆಯನ್ನು ಕೊಡುವಂತಹ ಒಂದು ಅಭಿಯಾನ ಏನಾದ್ರು ಮಾಡ್ತಾ ಇದ್ರು ಅಥವಾ ನೇರವಾಗಿ ವಿದ್ಯಾರ್ಥಿನಿಯರೇ ಅವರೇ ಹೋಗಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಲಸಿಕೆಯನ್ನು ಪಡಿಬೇಕಾ? ಸರ್, ಈಗ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ನಮಗೆ ಈಗ ಇನ್ಸ್ಟ್ರಕ್ಷನ್ಸ್ ಇರೋದು ನಮ್ಮ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದು ಮತ್ತೆ ಅದ್ರ ಮೇಲ್ಪಟ್ಟು ಲೈಕ್ ಸಮುದಾಯ ಆರೋಗ್ಯ ಕೇಂದ್ರ ಇರುತ್ತೆ, ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆ ಇರುತ್ತೆ, ಜಿಲ್ಲಾ ಆಸ್ಪತ್ರೆ ಇರುತ್ತೆ, ಮತ್ತೆ ಅರ್ಬನ್ ನಲ್ಲಿ ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ಸ್ ಇದೆ. ಆ ಹಂತದಿಂದ ಮಾತ್ರ ವ್ಯಾಕ್ಸಿನೇಷನ್ ಕೊಡೋಕೆ ಅನುಮತಿ ಇದೆ. ಹಂಗಾಗ್ಬಿಟ್ಟು ನಾವು ಸ್ಕೂಲ್ಸ್ ಗೆ ಹೋಗ್ತಾ ಇಲ್ಲ. ಸೊ ಇದು ಪೂರ್ವವಾಗಿ ನಾವು ಸ್ಕೂಲ್ಗಳಲ್ಲಿ ಇದ್ರ ಮಾಹಿತಿ ಕೊಟ್ಟಿದೀವಿ. ಆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಏನಾಗುತ್ತೋ ಅಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿ ಹೋಗಿ ನಮ್ಮ ಈ ಕ್ಯಾನ್ಸರ್ ಬಗ್ಗೆ ಇದರ ಮಾಹಿತಿನ ಕೊಡ್ತಾ ಇದಾರೆ, ಮತ್ತೆ ನಮ್ಮಲ್ಲಿ ಏನು ವ್ಯಾಕ್ಸಿನೇಷನ್ ಯಾವ ಮಾಡ್ತೀವಿ ಅಂತ ಮಾಹಿತಿ ಆಲ್ರೆಡಿ ಕೊಟ್ಟಾಗಿ. ಈ ಲಸಿಕೆ ಕೊಡುವ ವಿಧಾನದ ಬಗ್ಗೆ ಹೇಳಿ, ಇದು ಒಂದೇ ಡೋಸ್ ಕೊಡುವಂತಹದ್ದು ಅಥವಾ 2-3 ಡೋಸ್ ಕೊಡಬೇಕಂತ? ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಸರ್. ಈಗ ಏನಾಗಿದೆ, ಖಾಸಗಿಯಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆಗಳು ಸುಮಾರಷ್ಟು ನಡೀತಾ ಇದೆ. ಈಗ WHO ಪ್ರಕಾರ ಸುಮಾರು 83 ಕಂಟ್ರಿಗಳಲ್ಲಿ ಸಿಂಗಲ್ ಡೋಸ್ ಕೊಟ್ಟರೆ ಸಾಕು, ಲೈಫ್ ಲಾಂಗ್ ಅದು ಇಮ್ಯುನಿಟಿ ಸಿಗುತ್ತೆ, ಅದು CSR ಬರದಂಗೆ ತಡೆಯುತ್ತೆ ಅಂತೇಳಿ WHO ರೆಕಾರ್ಡ್ಸ್ ಅಲ್ಲಿ ಹೇಳುತ್ತೆ. 83 ಕಂಟ್ರಿಗಳಲ್ಲಿ ಸಿಂಗಲ್ ಡೋಸ್ ಪಾಲಿಸಿನ ಅಳವಡಿಸಿಕೊಂಡಿದ್ದಾರೆ. ಪ್ರೈವೇಟ್ ಅಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆ ಇದೆ. ಮತ್ತೆ ಏಜ್ ಗ್ರೂಪ್ ನಮ್ಮ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು 14-15 ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ 9-14 ವರ್ಷದ ಎಲ್ಲಾ ಮಕ್ಕಳಿಗೆ ಕೊಡೋಕೆ ಸರ್ಕಾರದ ಮಾರ್ಗಸೂಚಿಗಳು ಬರ್ತವೆ. ಸೊ 14-15 ವರ್ಷಕ್ಕೆ ನಾವು ಸಿಂಗಲ್ ಡೋಸೆ ಕೊಡ್ತಾ ಇದೀವಿ. ಸೊ 1 ಡೋಸ್ ತಗೊಂಡ್ಬಿಟ್ರೆ ಅವರು ಮತ್ತೆ ಮುಂದಿನ ದಿನಗಳು ಯಾವುದೇ ತರದ ಈ ಸ್ಪೆಸಿಫಿಕ್ HPV ರಿಲೇಟೆಡ್ ವ್ಯಾಕ್ಸಿನ್ಸ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ಲಸಿಕೆಯನ್ನು ತೆಗೆದುಕೊಂಡ ನಂತರ ಏನಾದರೂ ಸೈಡ್ ಎಫೆಕ್ಟ್ಸ್ ಅಥವಾ ಏನಾದರೂ ದುಷ್ಪರಿಣಾಮಗಳು ಕಂಡು ಬರಬಹುದು? ಸರ್, ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಸುಮಾರು 160 ಕಂಟ್ರಿಯಲ್ಲಿ ಇದು ಆಲ್ರೆಡಿ ವ್ಯಾಕ್ಸಿನೇಷನ್ ಆಗ್ತಾ ಇದೆ. ನಮ್ದು ಈ ವರ್ಷದಿಂದ ಆಗ್ತಾ ಇದೆ. ಮಾಹಿತಿ ಮತ್ತೆ ಡಾಟಾ ಪ್ರಕಾರ 55 ಕೋಟಿ ಮಹಿಳೆಯರಿಗೆ ಅಂದ್ರೆ ಹೆಣ್ಮಕ್ಳಿಗೆ ಅರೌಂಡ್ ದ ವರ್ಲ್ಡ್ ವ್ಯಾಕ್ಸಿನೇಷನ್ ಕೊಟ್ಟಾಗಿದೆ. ಅವೆಲ್ಲವೂ ರಿಪೋರ್ಟ್ಸ್ ಏನ್ ಹೇಳುತ್ತೆ, ಇದರಲ್ಲಿ ಯಾವುದೇ ತರದ ಮೇಜರ್ ಅಡ್ವರ್ಸ್ ರಿಯಾಕ್ಷನ್ಸ್ ಅಂತೀವಿ ಅಂದ್ರೆ ತೀವ್ರ ತರದ ದುಷ್ಪರಿಣಾಮಗಳು ಇದರಲ್ಲಿ ಕಂಡು ಬಂದಿಲ್ಲ. ಯಾವುದೇ ಒಂದು ಇಂಜೆಕ್ಷನ್ ಇರುವಂತ ನೋವಾಗುತ್ತೆ, ಆ ಸೈಟ್ ಅಲ್ಲಿ ಏನು ಇಂಜೆಕ್ಷನ್ ಅಲ್ಲಿ ಏನು ನೋವಾಗ್ಬೋದು, ಸ್ವಲ್ಪ ಬಾವ್ ಬರಬಹುದು, ಸ್ವಲ್ಪ ಜ್ವರ ಬರಬಹುದು, ಇಷ್ಟು ಬಿಟ್ರೆ ಯಾವುದೇ ತರದ ಮೇಜರ್ ದುಷ್ಪರಿಣಾಮಗಳು ಕಂಡುಬಂದಿಲ್ಲ. ಆ ಲಸಿಕೆಯನ್ನು ಪಡೆದು ನಂತರ ಸರ್ಕಾರಿ ಇಲಾಖೆ ವತಿಯಿಂದ ನಡೆಯುವಂತಹದ್ದು ಉಚಿತವಾಗಿ ನಡೀತದೆ, ಯಾವುದೇ ಒಂದು ಫೀಸ್ ಅಂತ ಏನೂ ಇರೋದಿಲ್ಲ. ಸರ್, ಇದ್ರಲ್ಲಿ ಏನಾಗಿದೆ ಅದೊಂದು ಇಂಪಾರ್ಟೆಂಟ್ ಬಿಕಾಸ್ ಸರ್ಕಾರ ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸು. ಈಗ ಒಂದು ವ್ಯಾಕ್ಸಿನ್ ಗೆ 4,000 ರೂಪಾಯಿ ಖರ್ಚಾಗುತ್ತೆ. ಒಂದ್ ಮಗು ನಾವು ವ್ಯಾಕ್ಸಿನ್ ಕೊಟ್ರೆ ಆ ವ್ಯಾಕ್ಸಿನ್ ಕಾಸ್ಟ್ 4,000 ರೂಪಾಯಿ ಇದೆ, ಅಸ್ ಫಾರ್ ದ ನಮಗೆ ಮಾಹಿತಿ ಬಂದಿರೋ ಪ್ರಕಾರ. ಸೊ ಅಷ್ಟು ವ್ಯಾಕ್ಸಿನ್ ಯಾವುದೇ ರೀತಿಯ ಫೀಸ್ ಇಲ್ದಂಗೆ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಎಲ್ಲಾ ವರ್ಗದ ಜನಗಳಿಗೆ ನಾವು ಕೊಡಕ್ಕೆ ಸಿದ್ಧರ. ಈಗ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಅಭಿಯಾನದ ಬಗ್ಗೆ ಹೇಳಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಈ ಅಭಿಯಾನ ನಡೀತಿದೆ ಅಂತ ಹೇಳಿದ್ರೆ, ಇದರ ಅನುಷ್ಠಾನ ಹೇಗಾಗ್ತಾ ಇದೆ? ಸರ್, ಈಗ ಇದು ಪೂರ್ವಭಾವಿಯಾಗಿ ನಮ್ಗೆ ಬಂದಂತ ಮಾರ್ಗಸೂಚಿಗಳನ್ನೆಲ್ಲ ತಗೊಂಡ್ಬಿಟ್ಟು ಮೊನ್ನೆ ಮುಖ್ಯ ಕಾನೂನು ಅಧಿಕಾರಿಗಳು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದೀವಿ. ಅಂದ್ರೆ ಅವರು ಮಕ್ಕಳು ಅವರ ಹತ್ರ ಇರೋದ್ರಿಂದ ಸೊ ಅವ್ರ ಕೋಆಪರೇಷನ್ ತುಂಬಾ ಬೇಕಾಗುತ್ತೆ. ಸೊ ನಮ್ಗೆ ಚೆನ್ನಾಗಿ ಅವರು ಕಮ್ಯುನಿಕೇಶನ್ ಮಾಡ್ತಾರೆ, ಅವ್ರ ಮಕ್ಕಳು ಅವರ ಅಂಡರ್ ಇರೋದ್ರಿಂದ ಸೊ ಅದನ್ನ ಒಂದು ಹಂತದಲ್ಲಿ ಮಾಡಿದೀವಿ. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಇನ್ನೊಂದು ಸಭೆಯನ್ನ ಬೇರೆ ಇತರ ಇಲಾಖೆ ಲೈಕ್ ತಹಸೀಲ್ದಾರ್ ಇವು ತಾಲೂಕ್ ಪಂಚಾಯತ್ಗಳು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ರಿಲೇಟೆಡ್ ಮತ್ತೆ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಏನಂತೀವಿ ಅವು ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಇಲಾಖೆ ಎಲ್ಲ ಸೇರ್ಕೊಂಡ್ಬಿಟ್ಟು ಮತ್ತೊಂದು ಒಂದು ಮೀಟಿಂಗ್ ಮಾಡಿದ್ವಿ. ಜನ ಸಮುದಾಯದಲ್ಲಿ ಕೆಲವೊಂದು ತಪ್ಪು ಅಭಿಪ್ರಾಯಗಳು ಆಲ್ರೆಡಿ ಬಂದಿದ್ದಾವೆ, ಅವನ್ನೆಲ್ಲ ಹೋಗಲಾಡಿಸಿ ಇದು ವ್ಯಾಕ್ಸಿನೇಷನ್ ನಮ್ಮ ಜಿಲ್ಲೆಯಲ್ಲಿ ಅರ್ಹ ಎಲ್ಲ ಹೆಣ್ಣು ಮಕ್ಕಳಿಗೆ ಸಿಗೋಕೆ ಎಲ್ಲ ಇಲಾಖೆಗಳು ಕಂಕಣಬದ್ಧವಾಗಿ ಕೆಲಸ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಮಾನ್ಯ ಸಿಇಒಸರ್ ಅದನ್ನ ರೆಗ್ಯುಲರ್ ಆಗಿ ನಾನು ಫಾಲೋ ಮಾಡ್ತೀವಿ ಅಂತ ಸರ್ವ್ ಹೇಳಾಗಿದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ನಮ್ಮ ಪೇರೆಂಟ್ಸ್ ಇದಾರೆ, ಎಲಿಜಿಬಲ್ ಮಕ್ಕಳ ಪೇರೆಂಟ್ಸ್ ಇದೆ, ಅವ್ರು ರಿಕ್ವೆಸ್ಟ್ ಮಾಡೋದು ಯಾವುದೇ ತರದ ಏನು ನೆಗೆಟಿವ್ ನ್ಯೂಸ್ಗೆ ದಯವಿಟ್ಟು ತಲೆ ಕೆಡಿಸಿಕೊಳ್ಳಬೇಡಿ. ಅಪಪ್ರಚಾರಗಳಿಗೆ ಯಾವುದಕ್ಕೂ ತಾವು ಒಳಗಾಗದೆ ತಮ್ಮ ಹೆಣ್ಮಕ್ಳು ಮುಂದಿನ ದಿನಗಳಲ್ಲಿ ಸಿಎ ಸರ್ವಿಕ್ಸ್ ಕಾಯಿಲೆಯಿಂದ ಬರದಂಗೆ ನೋಡ್ಕೊಬೇಕಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೆ. ಒಳ್ಳೆಯದು ಡಾಕ್ಟರ್ ನಟರಾಜ್ ಅವರೇ, ಆ ಜಿಲ್ಲೆಯಲ್ಲಿ ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ HPV ಲಸಿಕೆಯನ್ನು ಕೊಡಿಸುವಂತಹ ಒಂದು ಅಭಿಯಾನ ನಡೀತಾ ಇದೆ, ಇದರ ಅನುಷ್ಠಾನ ಹೇಗೆ ನಡೀತಾ ಇದೆ, ಜೊತೆಗೆ ಇದನ್ನ ಕೊಡಿಸುವುದರಿಂದಾಗಿ ಈ ಗರ್ಭಕಂಠದ ಕ್ಯಾನ್ಸರ್ನ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಹಿಳೆಯರು ಅದನ್ನ ಹತೋಟಿ ಮಾಡಬಹುದು, ನಿರ್ವಹಣೆ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ಅದು ತಕ್ಕಂತ ಇನ್ನೊಂದು ನಮ್ಮ ಪ್ರೈವೇಟ್ ಡಾಕ್ಟರ್ಸ್ ಅಲ್ಲೇನು ನಾವು ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರ ಮೂಲಕನು ಕೆಲವೊಂದು ವಿಡಿಯೋಸ್ ಮಾಡಿ ಜನರಲ್ಲಿ ಒಂದು ವಿಶ್ವಾಸ ಮೂಡಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದೀವಿ. ಅದೇ ತರ ನಮ್ಮನ್ನ ಜಿಲ್ಲಾಧಿಕಾರಿಗಳು ಅವ್ರದ್ದು ಒಂದು ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದಾರೆ, ಪಬ್ಲಿಕ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ತಮ್ಮ ಎಲ್ಲ ಎಲಿಜಿಬಲ್ ಮಕ್ಕಳು ಇನ್ ಟೈಮ್ಗೆ ಈ ವ್ಯಾಕ್ಸಿನೇಷನ್ ತಗೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಸುರಕ್ಷಿತ ಸಮಾಜ ಕಟ್ಕೊಳ್ಳೋದಕ್ಕೆ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಲ್ಲಿ ಆಗುವಂತ ತೊಂದರೆಯನ್ನ ಪ್ರಿವೆಂಟ್ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಇನ್ನೊಂದ್ಸಲ ಮತ್ತೆ ರಿಕ್ವೆಸ್ಟ್ ಮಾಡಿ ತಮಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಒಳ್ಳೇದು, ನಮಸ್ಕಾರ. ಇದುವರೆಗೆ ಗರ್ಭಕಂಠದ ಕ್ಯಾನ್ಸರ್ಗೆ HPV ಲಸಿಕೆ ಕುರಿತು ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ಮಾನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ಶಮಣ, ಏನ್ ಟೊಪ್ಪಿಲ್ ಹಾಕೊಂಡು ಕೂತಿದ್ಯಲ್ಲ, ಏನ್ ಸಂಗತಿ? ಹೌದು ಶಮಣ, ಏನ್ ಶೆಕೆ, ಸ್ವಲ್ಪ ಕಾಳಜಿ ಮಾಡ್ಬೇಕಲ್ಲ. ಓ ಅಲ್ಲಿ ನೋಡು, ಕಿಟ್ಟಣ ಬಂದಿದ್ದು. ಕಿಟ್ಟಣ ನೋಡಿದ್ರೆ ಕೊನೆ ಇಡ್ಕೊಂಡು ಬಂದಿದ್ದಾನೆ. ಆರಾಮ ಕಿಟ್ಟಣ. ಏನ್ ಕುಟಣ ಇದು, ಕೈಯಲ್ಲೆಲ್ಲ ಕೊಡೆ ಎಲ್ಲ ಹಿಡ್ಕೊಂಡು ಬಂದಿದ್ಯಾ? ಕೊಡೆ ಅಂದ್ರೆ ಅದೇ, ಈಗ ಎಲ್ಲ ಬಿಸಿಲು ಬಾಳಲ್ಲ, ಆ ಡೈರೆಕ್ಟ್ ಆಗಿ ಆ ಪ್ರಖರವಾದ ಕಿರಣ ತಲೆ ಮೇಲೆ ಬಿದ್ದ, ತಲೆ ಮೇಲೆ ಮುಖದ ಮೇಲೆ ಬೀಳಬಾರ್ದು ಅಂತ ಹೇಳಿ ಕೊನೆ ಹಿಡ್ಕೊಂಡು ಬಂದಿದ್ದೆ. ಅಂದ್ರೆ ಸಾಯಂಕಾಲ ಆದ್ರೂ ಕೂಡ ಬಿಸಿಲು ಹೋಗ್ಲಿಲ್ಲ ಅಂತ ಆಯ್ತು. ಅಲ್ಲ, ಕೊಡೆ ಬಗ್ಗೆ ಒಂದು ಮಾತಿದೆ, ಹಾಗೆ ಬೇಸಿಗೆಯಲ್ಲಿ ಯಾರಾದ್ರೂ ಕೊಡೆ ಹಿಡ್ಕೊಂಡು ಹೋದ್ರೆ ಅದು ಮಳೆಗೂ ಆಯ್ತು ಬಿಸಿಲಿಗೂ ಆಯ್ತು. ನಾನು ಕೊಡೆ ಅಂತ ಇನ್ನೊಬ್ರಿಗೆ ಕೊಡುದಿಲ್ಲ ಅಂತ. ಹಾಗೆ. ಮತ್ತೆ ಶಾಮಣ್ಣ, ಈ ಬೇಸಿಗೆಯಲ್ಲಿ ಬರೀ ಛತ್ರಿ ಹಿಡ್ಕೊಂಡು ಹೋಗೋದು ಮಾಡಿದ್ರೆ ಸಾಕಾಗುದಿಲ್ಲ, ಮತ್ತೆ ನಾವು ತಗೊಳ್ಳುವಂತ ಆಹಾರದಲ್ಲೂ ಕೂಡ ನೀರಿನ ಅಂಶ ಜಾಸ್ತಿ ಇರುವಂಗ್ ನೋಡ್ಕೊಳ್ಬೇಕು. ಈ ಮಜ್ಜಿಗೆ ಈ ಕರ್ಬೂಜ ಹಣ್ಣಂತೆ ಮತ್ತೆ ಕಲ್ಲಂಗಡಿ ಹಣ್ಣಂತೆ, ಅದೇ ನಾನು ಅದೇ ನಿನ್ನೆ ನೋಡ್ತಾ ಇದ್ದೆ, ನಿನ್ನೆ ಕಿಟ್ಟಣ್ಣ ಅಲ್ಲಿ ಮಾರ್ಕೆಟ್ ಅಲ್ಲಿ ಕಲ್ಲಂಗಡಿ ಅಂತ ಓದ್ತಾ ಇದ್ರು. ಒಳ್ಳೆ ಕಲ್ಲಂಗಡಿ ತಗೊಂಡು ಹೋಗಿ ಜ್ಯೂಸ್ ಮಾಡಿ ಕುಡ್ದೆ. ಅಂತವೆಲ್ಲ ಜಾಸ್ತಿ ತಗೊಳ್ಬೇಕು ಈ ಸಮಯದಲ್ಲಿ ಅಲ್ವಾ. ಅಂತೂ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗದ ಹಾಗೆ ನೋಡ್ಕೊಳ್ಬೇಕು ಅಂತ. ಮತ್ತೆ ಈ ಹಗಲು ಹೊತ್ತಿನಲ್ಲೆಲ್ಲ ಬಿಸಿಲಲ್ಲೆಲ್ಲ ಕೆಲಸ ಮಾಡಿದ್ರೆ ಜಮೀನಿನಲ್ಲಿಯೋ ತೋಟದಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ನೇರವಾಗಿ ಬಿಸಿಲು ಬೀಳುವಂತಹ ಪ್ರದೇಶದಲ್ಲಿ ಏನಾದ್ರೂ ಕೆಲಸ ಮಾಡಿದ್ವು ಅಂದ್ರೆ ಆರೋಗ್ಯ ಸಮಸ್ಯೆಗಳಂತೂ ಬರುವುದಕ್ಕಂತೂ ಗ್ಯಾರಂಟಿ. ಅದಕ್ಕೋಸ್ಕರವೇ ಏನ್ ಮಾಡಿದೆ ಅಂದ್ರೆ ಸಾಧ್ಯವಾದಷ್ಟು ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಶುರು ಮಾಡಲಿ ಅಂತ, 6 ಗಂಟೆಗೋ 7 ಗಂಟೆಗೋ ಕೆಲಸ ಶುರು ಮಾಡಿದ್ರೆ ಒಂದು 10 ಗಂಟೆ ಹೋಗಿ ನಿಲ್ಲಿಸ್ಬಿಡೋದು, ಮತ್ತೆ ಸಾಯಂಕಾಲ 3-3:30 ನಂತರ ಸ್ವಲ್ಪ ಮುಂದುವರಿಸಬಹುದು, ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ, ಕತ್ಲೆ ಆಗುವ ತನಕ ಕೆಲಸ ಮಾಡಬಹುದು. ಸೂರ್ಯನ ಪ್ರಖರವಾದ ಬಿಸಿಲಿದ್ದಾವಾಗ ನಾವು ನೋಡ್ಕೊಳ್ಬೇಕು, ಮತ್ತೆ ಬೆಳಿಗ್ಗೆ ಮಾಡಿದ್ರು ಸ್ವಲ್ಪ ಆರಾಮ ಇರ್ತದೆ, ಕೆಲಸ ಕೂಡ ಚೆನ್ನಾಗಿ ಮಾಡಬಹುದು. ಕೆಲವು ಜನರಿಗೆ ಬೆಳಿಗ್ಗೆ ಬೇಗ ಇರೋದು ಕಷ್ಟ ಆಗುತ್ತಲ್ಲ, ಅಲ್ಲ ಬೇಗ ಎದ್ದು ಚಮನ್ ಹೇಳಿದಾಗೆ ಒಂದು 10 ಗಂಟೆ ತನಕ ಕೆಲಸ ಮಾಡಬಹುದು. ಆದ್ರೆ ನಮ್ ಬಹಳಷ್ಟು ಕುಂಭಕರ್ಣದ ಇದು ಕಿಟ್ಟಣ್ಣ, ಒಂದೆರಡು ದಿವಸ ನಾವು ಅದನ್ನ ರೂಢಿ ಮಾಡ್ಕೊಂಡ್ರೆ ಆಮೇಲೆ ತಾನಾಗೆ ಹೆಚ್ಚಾಗುತ್ತೆ. ಆದ್ರೆ ಈಗ ಎಷ್ಟು ಸಾರ ಏನಾಗ್ತದಂದ್ರೆ ಈ ಅಭ್ಯಾಸ ಅನ್ನುವಂತದ್ದು ಇರ್ತದೆ, ಹ್ಯಾಬಿಟ್ ಅಂತಿದೆಯಲ್ಲ, ಅದನ್ನ ನಾವು ರೂಢಿ ಮಾಡಿಕೊಂಡ ಹಾಗೆ ಮೊದ್ಲೆಲ್ಲ ಏನಾಗ್ತದೆ ನನಗೂ ಕೂಡ ಹಾಗೆ ಅನಿಸ್ತಾ ಇತ್ತು, ಬೇಗ ಹೇಳ್ಬೇಕಲ್ಲ ಅಂತ. ಒಂದು ಸಾರಿ ಹೇಳುವುದನ್ನ ಅಭ್ಯಾಸ ಮಾಡಿಬಿಟ್ರೆ ಎಲ್ಲರೂ ಇಟ್ಕೊಳ್ಬೇಕಾಗಿಲ್ಲ, ಗಂಟೆಗೂ ನೋಡ್ಬೇಕಾಗಿಲ್ಲ. ಬೆಳಿಗ್ಗೆ ಏನ್ 5-5:30 ಅಷ್ಟೊತ್ತಿಗೆ ಹಕ್ಕಿಗಳೆಲ್ಲ ಕೂಗಾಡ್ತವಲ್ಲ, ಆ ಸಮಯಕ್ಕೆ ಸರಿಯಾಗಿ ಎಚ್ಚರಾಗ್ಬಿಡ್ತದೆ. ಅಲ್ಲ ಶಮಣ, ಹೇಗಿದೆ ಅಂದ್ರೆ ಈಗ ರಾತ್ರಿ ಮಲಗೋದು ಲೇಟ್ ಆಗುತ್ತೆ, ತಡವಾಗಿ ಮಲಗ್ತಾರೆ, ಯಾಕಂದ್ರೆ ಟಿವಿ ನೋಡುದು ಆಮೇಲೆ ಮೊಬೈಲ್ ನಲ್ಲಿ ಸಮಯ ಹೋಗಿದ್ದು ಗೊತ್ತಾಗಲ್ಲ, ಬಿಜಿ ಆಗ್ಬಿಡ್ತಾರೆ. ರಾತ್ರಿ ಮಲಗೋದು ಲೇಟ್ ಆಗುತ್ತೆ, ಐಪಿಎಲ್ ಮ್ಯಾಚ್ ಎಲ್ಲ ಬರ್ತಾ ಉಂಟ, ರಾತ್ರಿ ಮಲಗೋದು ಲೇಟ್ ಆದಕ್ಕೆ ಬೆಳಿಗ್ಗೆ 7 ಲೇಟ್ ಆಗುತ್ತೆ. ನಾವೆಲ್ಲ ಮನೆ ಒಳಗಡೆ ಅಥವಾ ರೂಮಿನ ಒಳಗಡೆ ಮಾತುಕತೆ ಆಯ್ತು, ಈ ಹೊರಗಡೆ ದುಡಿಯುವರ ಕಥೆ ಹೇಳು. ಅವರು ದಿವಸ ಬೆಳಿಗ್ಗೆ ಬೇಗ ಹೇಳಲೇಬೇಕು, ಹೋಗ್ಲೇಬೇಕು. ಅದ್ರ ಜೊತೆಗೆ ಈ ಏನು ಮನೆ ಮನೆ ಕಾನೇಶ್ ಮಾರಿ ಅಂತ ಇದೆಯಲ್ಲ, ಸೆನ್ಸಸ್ ಅಂತ ಹೇಳ್ತವಲ್ಲ, ಅದು ಕೂಡ ನಡೀತಾ ಇದೆ. ಶಿಕ್ಷಕರು ಇರ್ತಾರಲ್ಲ, ಅವರು ಮನೆ ಮನೆ ಭೇಟಿ ಮಾಡಿ ಎಷ್ಟು ಮನೆ ಇದೆ, ಸಂಖ್ಯೆ ಎಷ್ಟು ಜನಸಂಖ್ಯೆ ಇದೆ ಎಲ್ಲ ಲೆಕ್ಕಾಚಾರ ಮಾಡ್ತಾ ಇದಾರೆ. ಅವರಿಗೆಲ್ಲ ಕೆಲಸ ಎಷ್ಟು ಕಷ್ಟ ನೋಡು, ಮನೆ ಓಡಿ ಹೋಗ್ಬೇಕು, ಗಲ್ಲಿ ಗಲ್ಲಿ ಓಡಿ ಓಡಿ ಪ್ರತಿ ಮನೆಗೂ ತಿರುಗಾಡಬೇಕು. ಈ ಬಿಸಿಲಲ್ಲಿ ತಿರುಗಾಡೋದಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ಯಾವುದೇ ಒಂದು ಪರಿಚಿತ ಮನೆಗೆ ಹೋಗೋದು ಅಂದ್ರೂ ಸ್ವಲ್ಪ ಕಷ್ಟನೇ ಅಲ್ವಾ, ಎಷ್ಟು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಕೆಲವೊಂದ್ ಕಡೆ ನಾಯಿಗಳಿರುತ್ತೆ, ಕಾರವಾರ ಪೇಟೆ ಎಲ್ಲದೂ ರಸ್ತೆ ಬದಿಯಲ್ಲೇ ನಾಯಿಗಳಿರುತ್ತೆ, ಮನೆಯಲ್ಲೇ ಅಲ್ಲ. ಹೌದೌದು. ಆಮೇಲೆ ರೂಪಕ್ಕ ಈ ಒಂದು ವ್ಯವಸ್ಥೆ ಗೊತ್ತು, 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಆನ್ಲೈನ್ ಅಲ್ಲಿಯೂ ಕೂಡ ನಿಮ್ಮ ಮನೆಯ ಮಾಹಿತಿಯನ್ನ ಕೊಡಬಹುದು ಅಂತ ಒಂದು ವ್ಯವಸ್ಥೆ ಬಂದಿದೆ. ಕೆಲವರು ಯಾರಿಗೆಲ್ಲ ಸಾಧ್ಯ ಆಗ್ತದೋ ಅವರಿಗೆಲ್ಲ ಕೊಡಬಹುದು ಅಂತ ಹೇಳಿ, ಇಲ್ಲದೆ ಹೋದ್ರು ಪರವಾಗಿಲ್ಲ, ಇವ್ರ ಶಿಕ್ಷಕರು ಮನೆಗೆ ಬಂದಾಗ ತಗೊಳ್ತಾರೆ ಮಾಹಿತಿಯನ್ನು. ಆದ್ರೆ ಅವ್ರ ಶಿಕ್ಷಕರು ಮನೆಗೆ ಬಂದಾಗ ನಾವು ಸರಿಯಾದ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಕೆಲವು ಜನ ಮಾಹಿತಿ ಕೊಡ್ಲಿಕ್ಕೂ ಹೆದರ್ತಾರೆ, ಯಾಕೆ ಬಂದ್ರೆ ಏನು ಏನು ಅಂತ, ಕೆಲವರಿಗೆ ಅದು ಗೊತ್ತಿರೋದಿಲ್ಲ. ಮತ್ತೊಂದು ರೀತಿಯಲ್ಲಿ ಅಪಪ್ರಚಾರ ಕೂಡ ಮಾಡ್ತಾರೆ, ಯಾಕಂದ್ರೆ ನೀವು ಮಾಹಿತಿಯನ್ನೆಲ್ಲ ಕೊಟ್ರೆ ನಿಮ್ಮ ಆದಾಯ ಇಷ್ಟು ಇದೆ, ಇಷ್ಟು ಜನಸಂಖ್ಯೆ ಇದೆ, ಇಷ್ಟು ಟಿವಿ ಇದೆ, ಮತ್ತೊಂದು ಇದೆ ಅಂತೆಲ್ಲ ಹೇಳಕ್ ಹೋದ್ರೆ ನಾಳೆ ಅವರಿಗೆ ಸಿಗುವಂತಹ ಈ ಸಬ್ಸಿಡಿಗಳು ಇರ್ತವಲ್ಲ, ಅದನ್ನೇ ಕತ್ತರಿ ಹಾಕ್ಬಿಟ್ರೆ ಅಂತ ಭಯ ಕೂಡ ಇರ್ತದೆ. ಅದು ಹೋಗ್ಲಿ, ಈ ಬೇಸಿಗೆ ಬಗ್ಗೆ ಮಾತಾಡ್ತಾ ಇದ್ರು, ಬಿಸಿಲ ಬಗ್ಗೆ ಅಡ್ಡ ಮಳೆಯೊಂದು ಕೂಡ ಬರ್ತಾ ಇರ್ತದೆ, ಜೊತೆಗೆ ಈ ಸೊಳ್ಳೆಗಳು ಇರ್ತಾವಲ್ಲ, ಎಲ್ಲೆಲ್ಲ ನೀರು ನಿಲ್ಲುವುದಕ್ಕೆ ಅವಕಾಶ ಇದೆಯೋ, ಅಡ್ಡ ಮಳೆ ಅಂತ ಹೇಳ್ತೀವಲ್ಲ, ಇಂಥ ನೀರು ನಿಂತಲ್ಲಿಯೂ ಕೂಡ ಸೊಳ್ಳೆಗಳು ಜಾಸ್ತಿ ಉತ್ಪತ್ತಿ ಆಗ್ತವೆ, ಜೊತೆಗೆ ಸೊಳ್ಳೆಗಳು ಹರಡುವಂತಹ ರೋಗಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತದೆ. ವಿಶೇಷವಾಗಿ ಮಲೇರಿಯಾ ಇದೆಯಲ್ಲ, ಇದು ಅನಾಫಿಲಿಸ್ ಎನ್ನುವಂತಹ ಹೆಣ್ಣು ಸೊಳ್ಳೆಯ ಮೂಲಕ ಹರಡುವಂತಹ. ಹಾಗಾಗಿ ನಮ್ಮ ಜಾಗೃತಿಯನ್ನು ನಾವು ನೋಡ್ಕೊಳ್ಬೇಕು ಅಂತ. ಹೌದು. ಮತ್ತೆ ಈ ಸಮಯದಲ್ಲಿ ಜಾಸ್ತಿ ನಿಂತ ನೀರುಗಳಲ್ಲಿ ಅವುಗಳು ಈ ಸಮಯದಲ್ಲಿ ಮೊಟ್ಟೆ ಇಡತ್ತಂತೆ. ಮೊಟ್ಟೆ ಇಡೋದಿಕ್ಕೆ ನಮ್ಮ ಮನುಷ್ಯರ ರಕ್ತ ಬೇಕಾಗತ್ತೆ. ಕೆಲವೊಂದು ಸೊಳ್ಳೆಗಳು ಸುಮ್ಮನೆ ಕಚ್ಚಿ ಹಾಗೆ ಹಾರಿ ಹೋಗ್ಬಿಡತ್ತೆ, ಆದ್ರೆ ಕೆಲವೊಂದು ಸೊಳ್ಳೆಗಳು ಇಂತ ಈ ಬ್ಯಾಕ್ಟೀರಿಯಾ ವೈರಸ್ಗಳನ್ನು ನಮ್ಮ ದೇಹ ಕಂಟಿಸಿ ಹಾರೋಗ್ಬಿಡತ್ತೆ. ಈಗ ಯಾವ ಸೊಳ್ಳೆಯಲ್ಲಿ ಬ್ಯಾಕ್ಟೀರಿಯಾ ಇದೆ ಅಂತ ಹೇಗೆ ಗೊತ್ತಾಗೋದು? ಆಗೋದಿಲ್ಲ. ಸೊಳ್ಳೆ ಕಚ್ಚದೇ ಇರೋ ಹಂಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಮುಖ್ಯವಾಗಿ ಸೊಳ್ಳೆ ಕಚ್ಚದೇ ಇರೋದು ಕಾಳಜಿ ವಹಿಸೋದಕ್ಕಿಂತ ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿ ಸೊಳ್ಳೆಗಳು ಉತ್ಪತ್ತಿ ಆಗುವುದನ್ನ ಕಡಿಮೆ ಮಾಡಬಹುದು. ಅಂದ್ರೆ ವಿಶೇಷವಾಗಿ ಈಗ ನಾವು ಬೇಸಿಗೆಲೆಲ್ಲ ಎಳನೀರೆಲ್ಲ ಮಾರಾಟ ಜಾಸ್ತಿ ನಡೀತಾ ಇರ್ತದಲ್ಲ, ಅಂತಹ ಎಳನೀರನ್ನ ಏನು ಖಾಲಿ ಹೊಡೆದು ಹಾಕಿರುವಂತದ್ದು ಇರ್ತದಲ್ಲ, ಅದರಲ್ಲಿ ಮಳೆ ನೀರು ನಿಂತ್ಕೊಳ್ಳುವಂತಹದ್ದು ಅಥವಾ ಇಂಥದ್ದು ಎಲ್ಲೆಲ್ಲ ನೀರು ನಿಲ್ತದೋ ಅಲ್ಲೆಲ್ಲೂ ಮೊಟ್ಟೆ ಇಡುವ ಸಾಧ್ಯತೆ ಇರ್ತದೆ ಅಂತ ಹೇಳಿ ಅದು ನಿಲ್ಲದ ಹಾಗೆ ನೋಡ್ಕೋಬೇಕು. ಟೈರ್ ಎಲ್ಲ ಟೈರ್ ಒಳಗೆಲ್ಲ ನೀರು ತುಂಬಿಕೊಂಡಿರ್ತದೆ, ಅಲ್ಲಿ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಅಂದ್ರೆ ನಾಳೆ 25ನೇ ತಾರೀಕಲ್ಲ ಮಲೇರಿಯಾ ದಿನ ಬರ್ತಾ ಇದೆ ಅಂತ. ಅಂತೂ ಪ್ರತಿ ವರ್ಷವೂ ಕೂಡ ಈ ಆಚರಣೆ ಮಾಡ್ತಾ ಇರ್ತೀವಿ, ಆದ್ರೂ ಕೂಡ ಮಲೇರಿಯಾ ಬರ್ತದೆ, ಆಮೇಲೆ ಡೆಂಗ್ಯೂ ಬರ್ತದೆ, ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಜನ ಜಾಗೃತಿ ಇರುವುದು ಒಂದೇ ಇದಕ್ಕೆ ಒಂದು ಪರಿಹಾರ. ಜನ ಜಾಗೃತಿಗೊಳ್ಳಲಿ ಅನ್ನೋ ಕಾರಣಕ್ಕೋಸ್ಕರ ಈ ದಿನವನ್ನ ಆಚರಣೆ ಮಾಡ್ತಾರೆ. ಎಚ್ಚೆತ್ತುಕೊಳ್ಬೇಕು. ಆದ್ರೆ ಅದು ಬರೀ ಆ ದಿವಸಕ್ಕಷ್ಟೇ ಸೀಮಿತವಾಗಿರದೆ ನಿರಂತರವಾಗಿ ಆಗ್ತಾನೆ ಇರಬೇಕು. ಆಮೇಲೆ 23ನೇ ತಾರೀಕಿಗೆ ಕಟ್ಟಣ ಇನ್ನೊಂದು ವಿಶೇಷವಾದ ದಿನ ಇದೆ. ಏನು ಅಂದ್ರೆ ಈ ಪುಸ್ತಕ ಪ್ರೇಮಿಗಳು ಅಂತ ಇರ್ತಾರಲ್ಲ, ವಿಶ್ವ ಪುಸ್ತಕ ದಿನ ಅಂತ. ಜೊತೆಗೆ ಈ ಕಾಪಿ ರೈಟ್ ಅಂತಲೂ ಕೂಡ ಇರ್ತದೆ. ಯಾರು ಅದನ್ನ ಪುಸ್ತಕವನ್ನ ಪ್ರಕಟ ಪಡಿಸಿರ್ತಾರೋ ಅವರೊಂದಷ್ಟು ಅದಕ್ಕೆ ದುಡ್ಡನ್ನ ಹಾಕಿರ್ತಾರೆ. ಹಾಗಾಗಿ ಅದನ್ನ ಇನ್ನೊಬ್ರು ಜೆರಾಕ್ಸ್ ಮಾಡುವಂತದ್ದು ಅಥವಾ ಯಾವುದೇ ರೂಪದಲ್ಲಿ ಅದನ್ನ ಬಳಕೆ ಮಾಡುವುದನ್ನ ನಿಷೇಧಿಸುವುದಕ್ಕಾಗಿ ಈ ಕಾಪಿರೈಟ್ ದಿನ ಅಂತ ಕೂಡ ಬರ್ತದೆ. ಹಕ್ಕುಸ್ವಾಮ್ಯ ಅಂತೇಳಿ ಈಗೆಲ್ಲ ನೋಡ್ತಾ ಇರ್ತೀವಿ, ಬಹಳ ಫಾಸ್ಟ್ ಆಗಿ ಒಂದು ಪುಸ್ತಕ ಬಿಡುಗಡೆ ಆಗುವುದಕ್ಕೆ, ಒಂದು ಪುಸ್ತಕ ಅಂತಲ್ಲ ಒಂದು ಸಿನಿಮಾ ಕೂಡ ಹಾಗೆ, ಒಂದು ಸಿನಿಮಾ ಬಿಡುಗಡೆ ಆಗುವುದಕ್ಕೆ ಅದೇ ಸಮಯಕ್ಕೆ ಸರಿಯಾಗಿ ಇನ್ನೊಂದು ಕಡೆ ಅದು ಯೂಟ್ಯೂಬ್ನಲ್ಲೋ ಇನ್ನೆಲ್ಲೋ ಬರ್ತದೆ. ಆಮೇಲೆ ಸುಮಾರಷ್ಟು ಈ ಕೃತಿ ಚೌರ್ಯ ಆಗುತ್ತೆ. ಒಬ್ಬರು ಪುಸ್ತಕದೊಳಗಿನ ಸುಮಾರಷ್ಟು ವಿಷಯಗಳನ್ನ ತಗೊಂಡೋಗಿ ಮತ್ತೊಂದು ಪುಸ್ತಕ ನಮ್ಮ ಹೆಸರು ಮಾಡ್ಕೊಳ್ಳೋದು ಸುಮಾರಷ್ಟು ನಡೆಯುತ್ತೆ. ನನಗೆ ಅನ್ಸೋದೇನು ಗೊತ್ತಾ, ಒಂದು 10-20 ವರ್ಷಗಳ ಹಿಂದೆಲ್ಲ ಈ ಕೃತಿ ಚೌರ್ಯದ ಬಗ್ಗೆ ಹೆಚ್ಚು ತಲೆ ಕೊಡಿಸ್ಕೊಳ್ತಾ ಇದ್ರು. ಇವಾಗ ಏನಂದ್ರೆ ಕೃತಿ ಬರೆದ್ರು ಓದುವರು ಬೇಕಲ್ಲ, ಚೌರ್ಯ ಮಾಡಿ ಏನ್ ಮಾಡ್ತಾರೆ. ಅಂತೂ ಅವರ ಒಂದು ಹಕ್ಕು ಸ್ವಾಮ್ಯವನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ಇಂಥ ಒಂದು ದಿವಸವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆಮೇಲೆ ನಾಡಿದ್ದು 1ನೇ ತಾರೀಕು ಈ ಬುದ್ಧ ಪೂರ್ಣಿಮೆ ಅಂತ ಬರ್ತಾ ಇದೆ. ಜೊತೆಗೆ ಅದೇ ದಿವಸ ಕಾರ್ಮಿಕರ ದಿನಾಚರಣೆ ಕೂಡ ಬರ್ತಾ ಇದೆ. ಬುದ್ಧ ಪೂರ್ಣಿಮೆ ಅಂದ್ರೆ ಏನು, ಬುದ್ಧ ಹುಟ್ಟಿದ ದಿವಸ ಅಂತ ಹೇಳಿ. ಯಾವಾಗ ಇದು ಕ್ರಿಸ್ತ ಪೂರ್ವದಲ್ಲಿ ಹುಟ್ಟಿರುವಂತಹ ಬುದ್ಧ, ಬುದ್ಧ ಪೂರ್ಣಿಮೆ ಅಂತಲೂ ಕಳಿತೀವಿ. ಅಂದ್ರೆ ಅದು ಹುಣ್ಣಿಮೆ ದಿವಸ ಆದ ಕಾರಣ ಬುದ್ಧ ಪೂರ್ಣಿಮೆ ಅಂತ ಹೇಳಿ. ಆ ಬುದ್ಧನ ಹೆಸರು ಹೇಳಿ, ಮೊದಲಿನ ಹೆಸರು ಸಿದ್ಧಾರ್ಥ. ಸಿದ್ಧಾರ್ಥ ಅವರು ಶಮಣ್ಣ, ಅವರು ಒಂದಿಷ್ಟು ಬೋಧನೆಗಳನ್ನ ಮಾಡ್ತಾರೆ. ಆಸೆ ದುಃಖಕ್ಕೆ ಕಾರಣ, ಈ ಆಸೆಯನ್ನ ಬಿಟ್ರೆ ದುಃಖವನ್ನ ಹೋಗ್ಲಾಡಿಸಬಹುದು ಅಂತ. ಅದಕ್ಕೆ ಪಡಬಾರ್ದು. ಮತ್ತೆ ಕೆಲವೊಂದು ಬೇರೆ ಬೇರೆ ರೀತಿಯ ಬೋಧನೆಗಳು, ಈಗ ಎಲ್ಲರನ್ನು ಪ್ರೀತಿಸಬೇಕು, ಸಮಾನವಾಗಿ ನೋಡ್ಬೇಕು, ಈ ರೀತಿದು ಅಹಿಂಸೆ, ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಯಿಂದ ಕಾಣಬೇಕು, ಅವುಗಳಿಗೂ ಕೂಡ ನಮ್ಮಷ್ಟೇ ಜೀವಿಸುವುದಕ್ಕೆ ಹಕ್ಕಿದೆ. ಸುಳ್ಳು ಹೇಳಬಾರ್ದು, ವ್ಯಭಿಚಾರ ಈ ತರ ಮಾಡಬಾರ್ದು, ಈ ತರದ್ದೆಲ್ಲ ಅವ್ರದ್ದು ಕೆಲವೊಂದು ಅಹಿಂಸಾ ತತ್ವಗಳು ಅಂತ ಇದ್ ಮಾಡಿದ್ದಾರೆ. ಶಮಣ, ಈ ಬುದ್ಧರು ಬುದ್ಧರಾಗೋಕ್ಕಿಂತ ಮುಂಚೆನೆ ಅವ್ರ ಜೀವನ ಬಹಳ ಒಂದು ವೈಭವ ಶ್ರೀಮಂತ ಅಂದ್ರೆ ರಾಜ ರಾಣಿ ಅವರು ಶುದ್ಧೋಧನ ಮತ್ತು ಮಾಯಾದೇವಿ ಇವರ ಪುತ್ರ ಯಾರು, ಈ ಸಿದ್ಧಾರ್ಥ. ಸೊ ಅವ್ರು ರಾಜಮನೆತನದಲ್ಲಿ ಹುಟ್ಟಿದಂತವ್ರು, ರಾಜಮನೆತನದಲ್ಲಿ. ಮತ್ತೆ ಅವರಿಗೆ ಹೊರಗಡೆ ಏನು ಅವರಿಗೆ ಗೊತ್ತಿರಲಿಲ್ಲ, ಮನೆ ಒಳಗಡೆ ಏನೇ ಬೇಕು ಅಂತಂದ್ರು ಎಲ್ಲ ಮನೆ ಒಳಗಡೆನೆ ಸಿಕ್ತಿತ್ತಂತೆ ಅವರಿಗೆ. ಆರು ಮಾತಿನಲ್ಲಿ ಹೇಳುವುದ್ರೆ ಕೈಗೆ ಕಾಲಿಗೆ ಒಬ್ರು ಆಳುಗಳು ಇರ್ತಾ ಇದ್ರು ಅಂತ. ಅಷ್ಟು ವೈಭವೇತ ಜೀವನವನ್ನ ಬಿಟ್ಟು ಸನ್ಯಾಸಿಗಳಾಗಿದ್ದಾರೆ ಅಂದ್ರೆ ಕಿಟನ. ಹಾಗೆ ಒಂದಿವಸ ಅವ್ರು ಹೊರಗಡೆ ಹೋಗ್ಬೇಕು ಅಂತ ಅಂದವಾಗ ಹೊರಗಡೆ ಮಂತ್ರಿ ಜೊತೆ ಬರ್ತಾರಂತೆ. ಆಗ ಅವರಿಗೆ ಒಂದೊಂದು ಗೊತ್ತಾಗತ್ತೆ, ಈ ಒಬ್ರು ಸ್ಮಶಾನಕ್ಕೆ ಒಬ್ಬರನ್ನ ಕರ್ಕೊಂಡು ಹೋಗ್ತಾ ಇರ್ತಾರಂತೆ, ಅದನ್ನ ನೋಡ್ತಾರೆ. ಒಬ್ಬ ವಯಸ್ಸಾದ ಮುದುಕನನ್ನು ನೋಡ್ತಾರೆ, ಮತ್ತೆ ಒಬ್ಬ ಹೆಳವರನ್ನ ನೋಡ್ತಾರೆ. ಈ ತರ ಎಲ್ಲ ನೋಡಿ ಅವ್ರ ಮನಸ್ಸು ಬದಲಾವಣೆ ಆಗ್ತದೆ. ಅಂದ್ರೆ ಇದು ಯಾವ್ದು ನನಗ ಆಗ್ಬಾರ್ದು ಅಂದ್ರೆ ನಾನೇನ್ ಮಾಡ್ಬೇಕು ಅಂತ ಅವ್ರ ಹತ್ರ ಮಂತ್ರಿಯವ್ರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಮುಕ್ತಿಯನ್ನ ನಾವು ಪಡ್ಕೊಂಡ್ರೆ ಇದನ್ನೆಲ್ಲ ಮೀರ್ಬಹುದು. ಆಗ ಅವರು ಮನೆ ಬಿಟ್ಟು ಹೋಗಿ ಸತ್ಯವನ್ನು ಅರಸ್ತಾರೆ. ಶಮಣ ಬೋಧಿ ವೃಕ್ಷದ ಕೆಳಗೆ ಕೂತಾಗ ಅವರಿಗೆ ಜ್ಞಾನವಾಯಿತು ಅಂತ ಹೇಳ್ತಾರೆ. ಈಗ ನಾವು ನಮ್ಮ ಜೀವನಕ್ಕೆ ಸ್ವಲ್ಪ ಹೋಲಿಕೆ ಮಾಡಿ ನೋಡಿದ್ರಿ, ನಾವು ಅದು ಬೇಕು ಇದು ಬೇಕು ಇದು ಬೇಕು ಅಂತೆಲ್ಲ ಹಾರಾಟ ಮಾಡ್ತೀವಿ. ಅದು ಒಂದ್ಸಾರಿ ದೊರೆತ ಮೇಲೆ ಅದಕ್ಕಿಂತ ಮುಂದಿನದ್ದು ಏನು ಅಂತ ನೋಡ್ತೀವಿ, ಯೋಚನೆ ಮಾಡ್ತೀವಿ. ಅತಿಯಾಸೆ ಅಲ್ವಾ? ಯಾವಾಗ ತೃಪ್ತಿಯಿಂದ ಇರ್ತೀವೋ ಆವಾಗ ಯಾವ ಸಮಸ್ಯೆ ಬರುವುದಿಲ್ಲ, ಸಮಸ್ಯೆ ಬರುವುದಿಲ್ಲ. ಅತಿಯಾಸೆ ಆದಾಗೆಲ್ಲ ಸಮಸ್ಯೆಗಳು ಬಂದೇ ಬರ್ತವೆ ಅಂತ ಹೇಳಿ ನಾವು ಒಂದು ಆ ಹಂತಕ್ಕೆ ಹೋಗ್ತೀವಿ ಅಂತ ಕಾಣ್ತೀವಿ. ಆಸೆಗೆ ಮಿತಿನೇ ಇರುವುದಿಲ್ಲ. ಒಂದ್ ಸಿಕ್ಕೊಂಡು ಮತ್ತೊಂದು ಬೇಕು, ಮತ್ತೊಂದು ಬೇಕು, ಮತ್ತೊಂದು ಬೇಕು, ಬೇಕು ಬೇಕು ಅಂತಾನೆ ಹೋಗ್ತಾ ಇರ್ತೀವಿ. ಬೇಕುಗಳಿಗೆ ಬೇಕು ಇರುವುದಿಲ್ಲ, ಸಾಕು ಅನ್ನೋ ಶಬ್ದ ಬರೋದೇ ಇಲ್ಲ. ಸಾಕು ಅನ್ನೋದು ಬರೋದೇ ಇಲ್ಲ ಶ್ರವಣ. ಅದು ಬೇಕು ಬೇಕು ಬೇಕು ಅನ್ನೋದು ಮಿತಿ ಮೀರಿ ಹೋಗ್ತಾ ಇದೆ. ಹಂಗಾಗಿ ನೋಡಿ, ಈಗ ಭೂಮಿಯನ್ನು ನಾವು ಅರ್ಧ ಇದ್ ಮಾಡ್ತಾ ಇದ್ದೇವೆ. ಎಲ್ಲಿಂದ ನಾವು ಭೂಮಿ ಬಂತು, ನಾವು ಭೂಮಿಯಿಂದ ಹೇಗ್ ಬಂದ್ವಿ, ಅಲ್ಲಿ ನದಿ ಸರೋವರ ಈ ತರ ಎಲ್ಲ ಹೇಗೆ ಹುಟ್ಕೊಳ್ತು, ಪ್ರಾಣಿ ಪಕ್ಷಿಗಳು ಮನುಷ್ಯರು ಹೇಗೆ ಹುಟ್ಟಿದ್ರು, ಅದೆಲ್ಲ ಮರ್ತು ಅಲ್ಲಿಂದೇ ಬಂದಿದ್ದೀವಿ ನಾವು. ಈಗ ಅದನ್ನೇ ನಾವು ಕಬಳಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆದ್ರೆ ಬರುವಾಗ್ಲೂ ಬರಿಗೈಯಲ್ಲಿ ಬರೋದು, ಹೋಗುವಾಗ್ಲೂ ಬರಿಗೈಯಲ್ಲಿ ಹೋಗುದು, ಹೋಗುವಾಗ್ಲೂ ತಗೊಂಡೋಗುದೇನಿಲ್ಲ. ಆದ್ರೆ ಇರುವಾಗ ಮಾತ್ರ ನನಗೆ ಅದು ಬೇಕು ಇದು ಬೇಕು ಅದು ಬೇಕು ಅದು ಬೇಕು ಅನ್ನುವಂತ ಆಸೆ. ಹೌದು, ನಾವು ಮುಂದಿನವರಿಗೆ ಶಾಮಣ್ಣ, ಈಗ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಪಾಸ್ತಿ ಎಲ್ಲ ಮಾಡಿಟ್ಟು ಹೋಗ್ತೇವೆ, ಸೇವಿಂಗ್ಸ್ ಮಾಡಿ ಅವರಿಗೆ ಚೆನ್ನಾಗಿ ಇರಬೇಕು ಮುಂದೆ ಅಂತ ಹೋಗ್ತೇವೆ. ಆದ್ರೆ ಪರಿಸರವನ್ನು ನಾವು ಹಾಗೆ ಇಟ್ಟು ಹೋಗ್ಬೇಕು ಅನ್ನೋ ನಾವು ಯಾರು ಯೋಚನೆ ಮಾಡುದು. ಹೌದು, ಅಂದ್ರೆ ಯೋಚನೆ ಮಾಡುವಾಗ ಏನಂದ್ರೆ ನಾನು ಮಾಡಬೇಕು ಅನ್ನೋದ್ರ ಬದಲಿಗೆ ನೀವು ಮಾಡಿ ನೀವು ಮಾಡಿ ನೀವು ಮಾಡಿ ಅಂತ ಹೇಳುವಂತದ್ದು ಜಾಸ್ತಿ. ನೀವು ಅಂತ ಕೈ ತೋರಿಸಬೇಕಿದ್ರೆ ಉಳಿದ ಬೆರಳುಗಳು ನಮ್ಮ ಮೂರು ಬೆರಳು ನಮ್ಮನ್ನು ತೋರಿಸ್ತಾ ಇರ್ತವೆ ಅಂತ ಇಲ್ಲ, ಅದನ್ನೇ ಯೋಚನೆ ಮಾಡಬಹುದು. ಸೊ ನಾನೇನು ಕೊಡಬಲ್ಲೆ ಅಂತ ಯೋಚನೆ ಮಾಡಬಹುದು, ಅದನ್ನು ಯೋಚನೆ ಮಾಡಬೇಕು. ಏನ್ ಮಾಡಬಹುದು ಕಿಟಣ್ಣ, ಏನ್ ಮಾಡಬಹುದು? ನಮ್ಮ ಪರಿಸರದ ಬಗ್ಗೆ ಉಳಿಸಬೇಕು ಅಂತ ಹೇಳ್ತೀವಪ್ಪ, ಏನ್ ಮಾಡಬಹುದು? ಒಂದು ಸಣ್ಣ ಪುಟ್ಟದ್ರಲ್ಲೇ ನಾವು ಮಾಡಬಹುದಲ್ಲ ಶಾಮಣ್ಣ. ಈಗ ನಾವು ಪ್ರತಿದಿನ ನಾವು ಯೋಚನೆ ಮಾಡಿದ್ರೆ ನೀರನ್ನ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೇವೆ, ಅದನ್ನ ಮಿತವಾಗಿ ಬಳಸೋದು, ಮತ್ತೆ ಈ ಗಿಡ ಮರಗಳನ್ನ ಬೆಳೆಸೋದು, ಮತ್ತೆ ಕಸ ಹೊರಗಡೆ ಚೆಲ್ದೇ ಇರೋ ಹಂಗ್ ನೋಡ್ಕೊಳ್ಳೋದು, ಇದೆಲ್ಲ ಸಣ್ಣ ಪುಟ್ಟದ್ದು ನಮ್ಮ ಕೈಯಿಂದ ಆಗತ್ತೆ ಮಾಡ್ಲಿಕ್ಕೆ ಅಲ್ವಾ? ನಿತ್ಯದ ನಿತ್ಯ ಮಾಡುವಂತ ಕೆಲಸ. ಜೊತೆಗೆ ಈಗಾಗಲೇ ರೂಪಕ್ಕೆ ಹೇಳಿದಲ್ಲ, ಈ ತ್ಯಾಜ್ಯದ ಮರುಬಳಕೆ ಮಾಡುವಂತಹದ್ದಾಗಬಹುದು, ಪ್ಲಾಸ್ಟಿಕ್ ಅನ್ನ ಕಡಿಮೆ ಬಳಕೆ ಮಾಡುವಂತಹದ್ದು, ಅದರ ಬದಲಿಗೆ ಪರ್ಯಾಯವಾಗಿ ಏನು ಬಟ್ಟೆ ಚೀಲವೋ ಏನು ತಗೊಳ್ಳೋದು ಅದನ್ನ ಮಾಡುವಂತಹದ್ದು. ಜೊತೆಗೆ ಎಷ್ಟೆಲ್ಲ ಪ್ರವಾಸ ಎಲ್ಲ ಹೋಗ್ತಿವಲ್ಲ, ಈಗ ಪ್ರವಾಸ ದಿನ ಅಂತೆಲ್ಲ ಬರ್ತದಲ್ಲ, ಅದಕ್ಕೆ ಪ್ರವಾಸ ಹೋದಾಗ್ಲೂ ಕೂಡ ಅಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವಂತಹದ್ದು. ಯಾವುದೋ ಒಂದು ಪಾಕೆಟ್ ಪೊಟ್ಟಣದಲ್ಲಿರುವಂತಹ ಆಹಾರ ಪದಾರ್ಥವನ್ನು ತಗೊಳ್ತೀವಿ, ತಿಂದ ಮೇಲೆ ಆ ಪೊಟ್ಟಣವನ್ನು ಇಲ್ಲಿ ಹಾಕಬೇಕು ಅಂತ ನೋಡ್ತೀವಿ, ಅಲ್ಲಿ ಇಲ್ಲಿ ನೋಡ್ತೀವಿ ತೆಗೆದು ಬಿಸಾಕಿ, ಅಲ್ಲಿ ಒಂದು ಬುಟ್ಟಿ ಇಟ್ಟಿರ್ತಾರೆ ಕಸದ ಬುಟ್ಟಿ ಅಂತ, ಅದಕ್ಕೆ ಹಾಕಬೇಕು. ಇಲ್ಲಾಂದ್ರೆ ನಾನೇ ಅದನ್ನು ತಗೊಂಡು ಬರಬಹುದು, ಬರಬಹುದು. ಇಲ್ದಿದ್ರೆ ಸಾಮಾನ್ಯವಾಗಿ ಎಲ್ಲ ಪ್ರವಾಸ ಕೇಂದ್ರಗಳಲ್ಲಿಯೂ ಕೂಡ ಒಂದಲ್ಲ ಒಂದು ಬುಟ್ಟಿಯನ್ನು ಇಟ್ಕೊಂಡು ಅಲ್ಲಿ ಹಾಕುವಂತಹದ್ದು. ಆಮೇಲೆ ಕೆಲವೊಂದು ಬೇಡದ ವಸ್ತು ಎಲ್ಲ ತಗೊಂಡು ಹೋಗಿ ನದಿಯಲ್ಲಿ ಹಾಕ್ಬಿಡ್ತೀವಿ, ನದಿ ನೀರ್ ಕಲುಷಿತ ಆಗುತ್ತೆ ಅದು ವಿಚಾರ ಮಾಡುದಿಲ್ಲ. ಹೌದು, ಅಂದ್ರೆ ನಮಗೆ ಇರುವಂತಹದ್ದು ಒಂದೇ ಭೂಮಿ, ಈ ಭೂಮಿಯನ್ನ ಉಳಿಸುವಂತಹದ್ದು ನಮ್ಮ ಜವಾಬ್ದಾರಿ. ಯಾಕಂದ್ರೆ ನಾವು ಇವತ್ತು ಉಸಿರಾಡ್ತಾ ಇರುವಂತಹದ್ದು ಈ ಹಿಂದಿನ ಜನಾಂಗ ಏನಿದೆ ಅವರು ಉಳಿಸಿರುವ ಕಾರಣಕ್ಕೆ ನಾವು ಇವತ್ತು ಉಸಿರಾಡ್ತಾ ಇದ್ದೀವಿ. ಸೊ ನಾವು ಇವತ್ತು ಉಳಿಸಿದ್ರೆ ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ಅದು ಉಪಯೋಗ ಆಗ್ತದೆ. ಇಲ್ದಿದ್ರೆ ಅವ್ರು ಯಾರು ಬೈಯೋರು? ನಮ್ಮನೆ ಬೈಯೋರು. ಹೌದು, ನಿಮ್ಮ ಅಪ್ಪ ಏನ್ ಮಾಡಿದ್ರು ಅಂತ ಕೇಳ್ಬೋದು. ಎಲ್ಲ ಹಾಳು ಮಾಡಿ ಹೋಗಿದ್ದಾರೆ. ಹೌದು ಅಲ್ಲ, ನಮ್ಮ ನಮ್ಮ ಮಕ್ಕಳ ಸಲುವಾಗಿ ನಮ್ಮ ಮೊಮ್ಮಕ್ಕಳ ಸಲುವಾಗಿ ನಾವು ಈ ಆಸ್ತಿ ಪಾಸ್ತಿ ಮಾಡಿ ಇಡ್ತೀವಲ್ಲ, ಹಾಗೇನೆ ನಮ್ಮ ಮಕ್ಕಳ ಸಲುವಾಗಿ ಮೊಮ್ಮಕ್ಕಳ ಸಲುವಾಗಿ ಈ ಪರಿಸರವನ್ನು ಕೂಡ ಕಾಪಾಡಿಕೊಂಡು ಮುಂದೆ ಅವರಿಗೆ ಒಳ್ಳೆಯ ರೀತಿಯಲ್ಲಿ ವಾತಾವರಣ ಇರುವ ತರ ನೋಡ್ಕೊಳ್ಬೇಕು. ಈಗ ಕಿಟಣ್ಣ, ಕಲ್ಲಂಗಡಿ ತಗೊಂಬಂದಿದ್ಯಲ್ಲ, ಒಂದು ಈ ಕಡೆ ತಂದಿದ್ಯಾ? ಹಾ, ತಗೊಂಬಂದಿದ್ದೀನಿ. ಸರಿ, ಈ ಕಡೆ ಕೊಡಿ. ನಾನು ಕೃತಕವಾಗಿ ಹಣ್ಣು ಮಾಡಿದ್ದೇನಲ್ಲ, ಕೃತಕವಾಗಿ ಹಣ್ಣು ಮಾಡಿದ್ದೇನಲ್ಲ, ಅದೇನು ನಮ್ ಗೊತ್ತಾಗುದಿಲ್ಲ, ಗೊತ್ತಾಗುತ್ತೆ ಅದು ಶಾಮಣ್ಣ. ಅದಕ್ಕೆ ಕೃತಕವಾಗಿ ಹತ್ತಿಯಲ್ಲಿ ಸ್ವಲ್ಪ ಅದನ್ನು ಒರೆಸ್ಬೇಕಂತೆ ಕಟ್ ಮಾಡಿ, ಅದಕ್ಕೆ ಕಲರ್ ಬಂದ್ರೆ ಅದು ಕೃತಕವಾಗಿ ಬಣ್ಣ ಸೇರಿಸಿದ್ದಾರೆ ಅಂತ. ಈಗಂತೂ ಶಾಮಣ್ಣ ಪ್ರತಿಯೊಂದು ವಸ್ತುವಿನಲ್ಲೂ ಕಲಬೆರಕೆ ಇದ್ದೇ ಇರುತ್ತೆ, ಪ್ರತಿ ಹಣ್ಣಿನಲ್ಲಿ, ಪ್ರತಿ ತರಕಾರಿಯಲ್ಲಿ, ಭಾಷೆಯಲ್ಲೂ ಕೂಡ ಕಲಬೆರಕೆ ಇದೆಯಲ್ಲ. ಇವತ್ತು ಕಲ್ಲಂಗಡಿಯನ್ನೇ ಮಾಡಿ ಕುಡಿದು ಬಿಡೋಣ ಅಲ್ಲ. ಸರಿ, ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಕೃಷ್ಣಾನಂದ್ ನಾಯ್ಕ್ ಹಾಗೂ ರೂಪಾಗೌಡ. Thank you. ಬರುವ ಕ್ಯಾನ್ಸರ್ಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಹೆಚ್ಚಿನ ಪ್ರಮಾಣದಲ್ಲಿದೆ. ಈ ಕ್ಯಾನ್ಸರ್ ಅನ್ನು ಎಚ್ಪಿವಿ ಲಸಿಕೆಯಿಂದ ತಡೆಗಟ್ಟಬಹುದಾಗಿದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮಾರ್ಗದರ್ಶನದಲ್ಲಿ ಎಚ್ಪಿವಿ ಲಸಿಕೆಯನ್ನು ಉಚಿತವಾಗಿ ಜಿಲ್ಲೆಯ ಎಲ್ಲಾ 14-15 ವರ್ಷದ ವಯೋಮಿತಿಯ ಹೆಣ್ಣು ಮಕ್ಕಳಿಗೆ ನೀಡಲು ಯೋಜನೆಯನ್ನು ರೂಪಿಸಿದೆ. ಈ ಲಸಿಕೆಯನ್ನು ಜಿಲ್ಲೆಯ ಎಲ್ಲಾ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಲ್ಲಿ ರಜಾ ದಿನವನ್ನು ಹೊರತುಪಡಿಸಿ ಅರ್ಹ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ನೀಡಲಾಗುತ್ತಿದ್ದು, ಎಲ್ಲಾ ಪಾಲಕರು ತಮ್ಮ 14-15 ವರ್ಷದ ಹೆಣ್ಣು ಮಕ್ಕಳನ್ನು ಹತ್ತಿರದ ಸರ್ಕಾರಿ ಆರೋಗ್ಯ ಸಂಸ್ಥೆಗಳಿಗೆ ಭೇಟಿ ನೀಡಿ ಎಚ್ಪಿವಿ ಲಸಿಕೆಯನ್ನು ಹಾಕಿಸಿಕೊಳ್ಳಿ. ಯಾವುದೇ ಊಹಾಪೋಹಗಳಿಗೆ ಗಮನ ಕೊಡದೆ ಎಚ್ಪಿವಿ ಲಸಿಕೆಯನ್ನು ಹಾಕಿಸಿ. 14-15 ವರ್ಷದ ಎಲ್ಲಾ ಹೆಣ್ಣು ಮಕ್ಕಳಿಗೆ ಲಸಿಕೆಯನ್ನ ಕೊಡಿಸೋಣ, ಹೆಣ್ಣು ಮಕ್ಕಳನ್ನ ರಕ್ಷಿಸೋಣ ಹಾಗೂ ಆರೋಗ್ಯವಂತ ಸಮಾಜವನ್ನ ನಿರ್ಮಿಸೋಣ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಸಿಬ್ಬಂದಿಯವರು ಹಾಗೂ ಆಶಾ ಕಾರ್ಯಕರ್ತೆಯರನ್ನ ಸಂಪರ್ಕಿಸಿ. ಪ್ರಕಟಣೆ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉತ್ತರ ಕನ್ನಡ. ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ. ಶ್ರೋತೃಗಳು, ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖವ್ವ ಚನ್ನಪ್ಪ ಬಡಗಿರ್ ಮತ್ತು ಸಂಘದಿಂದ ಬೀಸುವ ಪದಗಳನ್ನು ಕೇಳೋಣ. ಬಂಗಾರದ ಲಿಂಗದ ಕಾಯ ಸಿಂಗಾರದ ಸಿಂಗಾರ ಕೂಡಲ ಸಂಗಮನೆ ಪಾಲಾಗ ಬಂಗಾರ